ಡಾರ್ಜಿಲಿಂಗ್ ಜೋಡು ಕಥನ. ಅಶೋಕವರ್ಧನ ಮತ್ತು ಗಿರೀಶ್ ಪಾಲಡ್ಕ ಜುಗಲ್ಬಂದಿಯಲ್ಲಿ ಡಾರ್ಜಿಲಿಂಗ್ ಪ್ರವಾಸ ಕಥನ. ಅಶೋಕವರ್ಧನ: ನನ್ನ ಅಂಗಡಿಯ ಸಂಬಂಧದಲ್ಲಿ ಕೇವಲ ಮುಖ ಪರಿಚಯವಿರುವ, ಬಂದವರು ಒಲವು ತೋರಿದರೆ ಸಮಯ ಕಳೆಯಲು ಮಾತಾಡಿದ ಪರಿಚಯಗಳಲ್ಲಿ ಗಿರೀಶ್ ಅಥವಾ ಈಗಿನ ಅವರ ವೃತ್ತಿ ವಾಸ್ತವ್ಯ ನೋಡಿ ಹೇಳುವುದಿದ್ದರೆ ಗಿರೀಶ್ ಬಜ್ಪೇ ಒಬ್ಬರು. ಇವರು ಗಿರೀಶ್ ಪಾಲಡ್ಕ. ನಾನು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದಲ್ಲಿ ಅಗ್ನಿಶಮನ ಪ್ರಚಾಲಕ ಅಂದರೆ ಫೈರ್ ಆಪರೇಟರ್. ನನಗೆ ಈ ಕೆಲಸದ ಕುರಿತು ಮೊದಮೊದಲಿಗೆ ಸ್ವಲ್ಪ ಕೀಳರಿಮೆ ಇತ್ತು. ಈಗ ನೋಡಿದರೆ ಅದೇ ಹುದ್ದೆಗೆ ಇಂಜಿನಿಯರಿಂಗ್ ಹಾಗೂ ಸ್ನಾತಕೋತ್ತರ ಪದವೀಧರರೂ ಬರುತ್ತಿದ್ದಾರೆ. ವಿಷಾದದ ಸಂಗತಿ ಎಂದರೆ ನಾವು ಬೆರಳೆಣಿಕೆಯಷ್ಟು ಜನ ಮಾತ್ರ ಕನ್ನಡಿಗರು ಈ ಕ್ಷೇತ್ರದಲ್ಲಿದ್ದೇವೆ. ಈಗ ಇದಕ್ಕೆ ಅವಶ್ಯವಿರುವ ಅರ್ಹತೆ PUC ಅಥವಾ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಆಟೋಮೊಬೈಲ್, ಡಿಪ್ಲೊಮೋ ಹಾಗೂ ಘನ ವಾಹನ ಚಾಲನೆಯ ಲೈಸೆನ್ಸ್ ಮಾತ್ರ. ಜತೆಗೆ ದೈಹಿಕ ಕ್ಷಮತೆ ಅವಶ್ಯಕ, ಸೈನ್ಯದ ಮಾದರಿಯದ್ದು. ಇತ್ತೀಚೆಗೆ ದಕ್ಷಿಣ ಕ್ಷೇತ್ರದ ವಿಮಾನ ನಿಲ್ದಾಣಗಳಿಗೆ ಆಯ್ಕೆಯಾದ 148 ಮಂದಿಯಲ್ಲಿ ಕನ್ನಡಿಗರ ಸಂಖ್ಯೆ ಶೂನ್ಯ. ನಮ್ಮಲ್ಲಿ ಬಂದ 26 ಜನ ಹೊಸಬರೆಲ್ಲ ಕೇರಳಿಗರು. ಬಂದವರೇನೂ ಅಯೋಗ್ಯರಲ್ಲ, ಬಹುಪಾಲು ಇಂಜಿನಿಯರಿಂಗ್ ಹಾಗೂ ಸ್ನಾತಕೋತ್ತರ ಪದವೀಧರರು. ಕರ್ನಾಟಕದಲ್ಲಿ ಅರ್ಹ ಅಭ್ಯರ್ಥಿಗಳ ಸಂಖ್ಯೆ ಸಾಕಷ್ಟಿದ್ದರೂ ಹೀಗೇಕೆ ಆಗುತ್ತಿದೆ ಎನ್ನುವುದು ಮಾತ್ರ ಯಕ್ಷಪ್ರಶ್ನೆ. ಈಗೆಲ್ಲ ಜಾಹೀರಾತುಗಳು ಜಾಲತಾಣದಲ್ಲಿ ಬರುತ್ತವೆ. ನಾವು ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣಗಳಲ್ಲೂ ಸಾಕಷ್ಟು ಪ್ರಚಾರ ನೀಡಿದ್ದೆವು. ತಕ್ಕ ಮಟ್ಟಿನ ಪ್ರತಿಕ್ರಿಯೆಯೂ ಇತ್ತು. ಆದರೂ ಹೀಗೇಕೆ ಅನ್ನುವುದು ಮಾತ್ರ ನಮಗೆ ತಿಳಿಯುತ್ತಿಲ್ಲ. ಅಶೋಕವರ್ಧನ: ಗಿರೀಶರ ಹಳೆ ಮಾತುಗಳಲ್ಲಿ ನನಗೆ ಇಂದಿಗೂ ನೆನಪಿನಲ್ಲಿ ಉಳಿದದ್ದು ಅವರು ದಿಲ್ಲಿಯಿಂದ ಅದೇನೋ ವಿಶಿಷ್ಟ ಅಗ್ನಿರಥವನ್ನು, ಆಡು ಮಾತಿನಲ್ಲಿ ಹೇಳುವಂತೆ ಫೈರ್ ಇಂಜಿನ್ ಅಂದರೆ ಭಾರಿ ಲಾರಿಯನ್ನು ಮಂಗಳೂರಿಗೆ ಓಡಿಸಿಕೊಂಡು ಬಂದ ಕಥನ. ಹೆದ್ದಾರಿಗಳಲ್ಲಷ್ಟೇ ಓಡಬಹುದಾದ ಅದರ ರಾಕ್ಷಸ ಗಾತ್ರ, ಅಲ್ಲೂ ಅದಕ್ಕೆ ಪ್ರತ್ಯೇಕವಾಗಿ ವಲಯದಿಂದ ವಲಯಕ್ಕೆ ದಾರಿ ವಿಭಾಗಕ್ಕೆ ಮುನ್ಸೂಚನೆ ಕೊಟ್ಟು ಅನುಮತಿ ಪಡೆದುಕೊಂಡೇ ಬರಬೇಕಾದ ಕಷ್ಟ. ಅದಕ್ಕೆ ಇಂಧನವೋ ವಿಮಾನ ಯೋಗ್ಯತೆಯದ್ದೇ ಆಗಬೇಕು. ಅದಕ್ಕೂ ಮುಂದಾಗಿ ಯೋಜನೆ ಮಾಡಿ ಇವರು ಹೊರಟರೂ ಸಣ್ಣ ಎಡವಟ್ಟು ಇವರನ್ನು ಸತಾಯಿಸಿದ ವಿವರಗಳೆಲ್ಲ ನನಗೆ ಅದ್ಭುತ ಸಾಹಸ ಕಥನದಂತೆ ಕಾಡಿತ್ತು. ಸರಿಯಾಗಿ ಬಸ್ ಸರ್ವಿಸ್ಸು ಇಲ್ಲದ ಕಾಟು ಮೂಲೆಯ ಬಡ ಉಪಾಧ್ಯಾಯರ ಪುತ್ರನೊಬ್ಬ ಇಷ್ಟು ಮುಂದುವರಿದ ವಿಮಾನ ಸಂಸ್ಥೆಯ ಭಾಗವಾದದ್ದಾದರೂ ಹೇಗೆ? ಅದನ್ನು ಅವರ ಮಾತಿನಲ್ಲೇ ಕೇಳಿ. ಗಿರೀಶ್ ಪಾಲಡ್ಕ: ನನ್ನ ಪೂರ್ತಿ ಹೆಸರು ಗಿರೀಶ್ ಕುಮಾರ್. ಊರು ಹಿಂದೆ ಕಾರ್ಕಳ ತಾಲೂಕಿನಲ್ಲಿದ್ದು ಈಗ ಮಂಗಳೂರು ತಾಲೂಕಿಗೆ ಸೇರಿರುವ ಪಾಲಡ್ಕ. ಮೂಡಬಿದ್ರೆಯಿಂದ 9 ಕಿಲೋಮೀಟರ್, ಕೊಡ್ಯಾಡ್ಕ ದೇವಸ್ಥಾನದಿಂದ 3 ಕಿಲೋಮೀಟರ್, ಈ ಕಡೆ ಪಕ್ಕ ಕಡಂದಲೆ. ಒಂದು ಕಾಲಕ್ಕೆ ಕುಗ್ರಾಮದಂತಿದ್ದ ಆದರೆ ಕೃಷಿ ಪ್ರಧಾನವಾಗಿದ್ದ ಊರು ಈಗ ಇತರೆಡೆಗಳಂತೆ ಅಭಿವೃದ್ಧಿ ಕಾಣುತ್ತಿದೆ. ಇರಲಿ, ನನ್ನ ತಂದೆ ದಿವಂಗತ BC ಮೊಯ್ಲಿ ಎಡಪದು ಹೈಸ್ಕೂಲಿನಲ್ಲಿ ಹಿರಿಯ ಅಧ್ಯಾಪಕರಾಗಿದ್ದವರು. ತಾಯಿ ದಿವಂಗತ ಯಮುನಾ ಗೃಹಿಣಿಯಾಗಿದ್ದವರು. ಪಾಲಡ್ಕದ ಸಂತ ಇಗ್ನೇಷಿಯಸ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೊದಲ ಶಿಕ್ಷಣ. 1915 ಸ್ಥಾಪಿತವಾದ ಈ ಶಾಲೆ ಈಗ ಶತಮಾನೋತ್ಸವವನ್ನು ಆಚರಿಸುತ್ತಿದೆ. ಆನಂತರ ಕಡಂದಲೆ ಸುಬ್ರಹ್ಮಣ್ಯ ಸ್ವಾಮಿ ಹೈಸ್ಕೂಲು, ಬಳಿಕ ಮೂಡಬಿದ್ರೆಯ ಮಹಾವೀರ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ. ಅದರಲ್ಲಿ ನಿರೀಕ್ಷೆಯಷ್ಟು ಅಂಕಗಳು ಬಾರದೇ ಇದ್ದ ಕಾರಣ ತಾಂತ್ರಿಕ ಶಿಕ್ಷಣಕ್ಕಾಗಿ ಚಿಕ್ಕಮಗಳೂರಿನ DACG ಪಾಲಿಟೆಕ್ನಿಕ್ ಸೇರಿಕೊಂಡು ಡಿಪ್ಲೊಮೋ ಮುಗಿಸಿದೆ. ಸಹಜವಾಗಿ ಉದ್ಯೋಗ ಬೇಟೆ. ಬೆಂಗಳೂರು, ಆಂಧ್ರಪ್ರದೇಶ, ಹುಬ್ಬಳ್ಳಿ ಹೀಗೆಲ್ಲ ಸುತ್ತಿದ್ದಾಯಿತು. ಆನಂತರ ಉದ್ಯೋಗ ವಿನಿಮಯ ಕೇಂದ್ರದ ಮಾಹಿತಿಯ ಮೇರೆಗೆ ರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಂದರೆ ಈಗ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದಲ್ಲಿ ಅಗ್ನಿಶಮನ ಪ್ರಚಾಲಕ, ಫೈರ್ ಆಪರೇಟರ್ ಹುದ್ದೆಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾಗವಹಿಸಿದೆ. NCCಯ ಹಿನ್ನೆಲೆಯೂ ಇದ್ದುದರಿಂದ ಅಗ್ನಿ ಯೋಧನಾಗುವ ಹುಮ್ಮಸ್ಸು ಇತ್ತೆನ್ನಿ. ಅವಶ್ಯಕ ಅರ್ಹತೆ 10ನೇ ತರಗತಿ ಪಾಸ್ ಹಾಗೂ ವಾಹನ ಚಾಲನೆಯ ಲೈಸೆನ್ಸ್. ಆಯ್ಕೆಯೂ ಆದೆ. 4 ತಿಂಗಳ ಕಠಿಣ ತರಬೇತಿ ಕೋಲ್ಕತ್ತಾದಲ್ಲಿ. ಹೆಚ್ಚು ಕಡಿಮೆ ಮಿಲಿಟರಿ ತರಬೇತಿಯಂತೆಯೇ ಇತ್ತು. ಮೊದಲಿಗೆ ನಿರಾಸಕ್ತಿಯಂತಾದರೂ ಕ್ರಮೇಣ ಸಂಬಳ ಸವಲತ್ತುಗಳಲ್ಲಿ ಸ್ವಲ್ಪ ಸುಧಾರಣೆಯಾದುದರಿಂದ ಮುಂದುವರೆದಿದ್ದೇನೆ. ಅಗ್ನಿಶಮನ ತಂತ್ರಜ್ಞಾನದ ಉನ್ನತ ತರಬೇತಿ ನಿಮಿತ್ತ ನಾವು ಆಗಾಗ ಕೋಲ್ಕತ್ತಾ ಇಲ್ಲವೇ ದಿಲ್ಲಿಗೆ ಹೋಗಬೇಕಾಗುತ್ತದೆ. ತರಬೇತಿಯ ನಿಯಮಗಳು ಸ್ವಲ್ಪ ಬಿಗಿ. ಮಿಲಿಟರಿಯಷ್ಟು ಅಲ್ಲದೆ ಹೋದರೂ ಅದೇ ಮಾದರಿಯದೆನ್ನಬಹುದು. ಶಿಸ್ತಿಲ್ಲದೆ ಹೋದರೆ ಕ್ರಮಬದ್ಧವಾಗಿ ಕಲಿಸುವುದು ಅಸಾಧ್ಯವೆನ್ನುವ ಕಾರಣಕ್ಕೆ ಕೆಲವೊಮ್ಮೆ ಹೆಚ್ಚೇ ಎನ್ನುವಂತೆ ಬಿಗಿ ನಿಯಮ ಅನುಸರಿಸಲಾಗುತ್ತದೆ. ಅಂಥ ಒಂದು ಶಿಬಿರದಲ್ಲಿ ಗಿರಿರಾಜ ಡಾರ್ಜಿಲಿಂಗಿಗೆ ಗಿರೀಶನ ಮೊದಲ ಭೇಟಿ. 2010 ಏಪ್ರಿಲ್ನಲ್ಲಿ ನಾನು ಕೋಲ್ಕತ್ತಾದಲ್ಲಿ ತರಬೇತಿಯಲ್ಲಿದ್ದೆ. ನನ್ನ ಜತೆ ಇದ್ದ ಇತರ ದಕ್ಷಿಣ ಭಾರತೀಯರೆಂದರೆ ಕಲ್ಲಿಕೋಟೆ ವಿಮಾನ ನಿಲ್ದಾಣದ ಹಬೀಬ್ ರಹಮಾನ್, ತಿರುವನಂತಪುರದ ವಿಲ್ಸನ್, ಅಗಟ್ಟಿಯ ಅಬ್ದುಲ್ ನಜೀರ್, ಮಧುರೆಯ ಹರಿಕುಮಾರ್ ಹಾಗೂ ಹೈದರಾಬಾದ್ ವಿಮಾನ ನಿಲ್ದಾಣದ ಚಂದ್ರಶೇಖರ್. ಇವರಲ್ಲಿ ಚಂದ್ರಶೇಖರ್ ಕನ್ನಡಿಗ, ಕಲಬುರಗಿ ಮೂಲದವರು. ಅವರಿಗೆ ಬೇರೆಯೇ ಕೊಠಡಿ ಸಿಕ್ಕಿತ್ತು. ವಯೋಮಾನ ಹಾಗೂ ಸೇವಾವಧಿಯಲ್ಲಿ ಸ್ವಲ್ಪ ಹಿರಿಯರು, ಹಾಗಾಗಿ ಅವರ ಸಮಾನರೊಂದಿಗೆ ಹೆಚ್ಚಾಗಿ ಇರುತ್ತಿದ್ದರು. ಉಳಿದ 4 ಮಂದಿ ಕೇರಳಿಗರು, ನಾನು ಸೇರಿ ಒಂದೇ ಕೊಠಡಿಯಲ್ಲಿ ವಾಸ್ತವ್ಯ. ಕೋಲ್ಕತ್ತಾದ ಸುಡುವ ಸೆಕೆ ನಮ್ಮನ್ನು ಸುಸ್ತಾಗಿಸಿತ್ತು. ವಾರಾಂತ್ಯದ 2 ದಿನಗಳಲ್ಲಿ ನಮಗೆ ತರಬೇತಿ ಕಾರ್ಯಕ್ರಮಗಳು ಇರುವುದಿಲ್ಲ, ಹಾಗಾಗಿ ಆ ದಿನಗಳಲ್ಲಿ ನಮ್ಮ ಹೊರ ಸುತ್ತಾಟಗಳು ಸಾಮಾನ್ಯ. ಈ ಮಧ್ಯೆ ಏಪ್ರಿಲ್ 4 ವಾರದಲ್ಲಿ ಬುಧವಾರದ ಮುಂಜಾನೆ ಅಕಸ್ಮಾತ್ ಆಗಿ ಮುಂದಿನ 4 ದಿನಗಳ ನಿರಂತರ ರಜೆ ಇರುವುದು ಗೊತ್ತಾಯಿತು. ಬಹುಶಃ ಗುಡ್ ಫ್ರೈಡೇ ಇತ್ಯಾದಿ ಇದ್ದಿರಬೇಕು. ಈ ಸಲ ಸ್ವಲ್ಪ ದೂರ ಎಲ್ಲಾದರೂ ಹೋಗುವ ಕುರಿತು ಮಾತುಕತೆ ನಡೆಯಿತು. ನಾನಂದೇ ಸುಂದರ್ಬನ್ ಕಡೆ ಹೋಗೋಣವೆಂದು ಹೀಗೆ ಚರ್ಚಿಸುತ್ತಿರುವಾಗ ತಟ್ಟನೆ ಹಬೀಬ್ ಹೇಳಿದ, ಡಾರ್ಜಿಲಿಂಗಿಗೆ ಹೋಗೋಣವೇ. ತಕ್ಷಣ ನಮ್ಮೆಲ್ಲರ ಮುಖ ಅರಳಿತು. ಅಷ್ಟೇ ವೇಗದಲ್ಲಿ ಸಪ್ಪಗೂ ಆಯಿತು. ಯಾಕೆಂದರೆ ಡಾರ್ಜಿಲಿಂಗ್ ಇರುವುದು ಕೋಲ್ಕತ್ತಾದಿಂದ ಸುಮಾರು 700 ಕಿಲೋಮೀಟರ್ ದೂರದಲ್ಲಿ. ಆಸುಪಾಸಿನ ನಗರಗಳ ವ್ಯಾಪ್ತಿಯಲ್ಲಿ ಸುತ್ತಾಡಲು, ಅಂದರೆ ಸುಮಾರು 100 ಕಿಲೋಮೀಟರ್ ಅಂತರದೊಳಗೆ ಸುತ್ತಾಡಲು ನಮ್ಮ ಸಂಸ್ಥೆಯಲ್ಲಿ ಹೀಗೆ ಹೇಳಿ ಹೋದರೆ ಸಾಕಾಗುತ್ತಿತ್ತು. ದೂರ ಪ್ರದೇಶಗಳಿಗೆ ತರಬೇತಿ ಕೇಂದ್ರದ ಪ್ರಿನ್ಸಿಪಾಲರ ಅನುಮತಿ ಇಲ್ಲದೆ ಹೋಗುವಂತಿರಲಿಲ್ಲ. ಇದು 700 ಕಿಲೋಮೀಟರ್ ದೂರದ ಯೋಚನೆ, ಯಾರು ಅನುಮತಿ ನೀಡುತ್ತಾರೆ? ಆದರೂ ಒಂದು ಹೆಜ್ಜೆ ಪ್ರಯತ್ನಿಸಿ ನೋಡೋಣವೆಂದುಕೊಂಡೆವು. ಪ್ರಿನ್ಸಿಪಾಲರನ್ನು ನೇರವಾಗಿ ಮಾತನಾಡಿಸುವುದಕ್ಕಿಂತ ಅವರ ಆಪ್ತರಾದ ಇನ್ನೋರ್ವ ಉಪನ್ಯಾಸಕರನ್ನೇ ಮೊದಲು ಕಂಡು ನಮ್ಮ ಯೋಜನೆಯನ್ನು ವಿವರಿಸಿದ್ದಾಯಿತು. ಅದೇ ಸ್ವಲ್ಪ ಕ್ಷೇಮ, ಏಕೆಂದರೆ ಇಂತಹ ತರಬೇತಿಗಳಲ್ಲಿ ಅನವಶ್ಯಕವಾಗಿ ಯಾರೂ ಪ್ರಿನ್ಸಿಪಾಲರನ್ನಾಗಲಿ ಇತರ ಹಿರಿಯ ಶಿಕ್ಷಕರನ್ನಾಗಲಿ ಎದುರು ಹಾಕಿಕೊಳ್ಳುವುದು ಆಗಿರಲಿ, ತೀರಾ ಅವಶ್ಯಕತೆ ಹೊರತು ಮಾತಾಡಿಸುವುದಕ್ಕೂ ಹೋಗುವುದಿಲ್ಲ. ಇದು ನಮ್ಮನ್ನು ಯಾವ್ಯಾವುದೋ ತೊಂದರೆಗಳಲ್ಲಿ ಸಿಕ್ಕಿಹಾಕಿಸುವುದಿದೆ. ನಮ್ಮ ಫಲಿತಾಂಶಗಳ ಮೇಲೆ ಶಿಕ್ಷಕ ವೃಂದಕ್ಕೆ, ಮುಖ್ಯವಾಗಿ ಪ್ರಾಂಶುಪಾಲರಿಗೆ ಪೂರ್ಣ ನಿಯಂತ್ರಣವಿರುತ್ತದೆ. ಹೆಚ್ಚು ಕಡಿಮೆಯಾದಲ್ಲಿ ಮತ್ತೊಮ್ಮೆ ತರಬೇತಿಗೆ ಬರುವ ಶಿಕ್ಷೆಯೇ ಸಿಗಬಹುದು. ಯಾರಿಗೆ ಬೇಕು ಇದು? ಅಸ್ಸಾಂ ಹಿಡಿದದಕ್ಕೆ ಡಾರ್ಜಿಲಿಂಗ್ ಉಚಿತ. ಅಶೋಕವರ್ಧನ. ಕಾರ್ಕಳದ ಕಾಡುಮೂಲೆಯ ಗಿರೀಶ್ ಕೋಲ್ಕತ್ತಾದಲ್ಲಿ ಕುಳಿತು ಡಾರ್ಜಿಲಿಂಗ್ ಕನಸಿದಂತೆ ಇತ್ತು ವಿದ್ಯಾರ್ಥಿಯಾಗಿದ್ದ ನನ್ನ ಕತೆ. ಅದು 1970 ಬೇಸಿಗೆ ರಜಾ ದಿನಗಳು. ನಾನಾಗ ಮೈಸೂರಿನ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿ, NCCಯ ಹುದ್ದರಿ. ಆ ಬೇಸಿಗೆಯಲ್ಲಿ NCCಯ ಅಖಿಲ ಭಾರತ ಮಟ್ಟದ ಉನ್ನತ ನಾಯಕತ್ವದ ಶಿಬಿರ ಅಸ್ಸಾಂ ರಾಜ್ಯದಲ್ಲಿ ನಡೆದಿತ್ತು. 3 ವಾರಗಳ ಶಿಬಿರಕ್ಕೆ ಕರ್ನಾಟಕದ ಪ್ರತಿನಿಧಿಗಳಾಗಿ ಮೈಸೂರಿನಿಂದ 13 ಹುಡುಗರ ತಂಡವನ್ನು ಆಯ್ದು ಸುಬೇದಾರ್ ಉದಯ್ ಸಿಂಗ್ ರಕ್ಷಣೆಯಲ್ಲಿ ಕಳಿಸಿದ್ದರು. ತಂಡದ ವಿದ್ಯಾರ್ಥಿ ನಾಯಕ ನಾನು. ಶಿಬಿರ ಮುಗಿದು ಮರಳಿ ಮೈಸೂರಿನ ರೈಲಿನಲ್ಲಿ ಲಟ್ ಲಟ್ ಲಟ್ಕ ಪಟ್ ಪಟ್ ಪಟಕ ಲಯಕ್ಕೆ ಹೊಂದಿಕೊಳ್ಳುತ್ತಾ ಇದ್ದೆವು. ಆಗ ಶಿಬಿರಕ್ಕೆ ಹೋಗುವ ದಾರಿಯಲ್ಲಿ ಜಲಪೈಗುರಿ ನಿಲ್ದಾಣ ಕಂಡದ್ದು ನೆನಪಾಯಿತು. ಅದರ ಎಲ್ಲೋ ಮೂಲೆಯಲ್ಲಿತ್ತೊಂದು ಬೋರ್ಡು, ಅಲರ್ಟ್ ಹಿಯರ್ ಫಾರ್ ಡಾರ್ಜಿಲಿಂಗ್. ಜಲಪೈಗುರಿ ಡಾರ್ಜಿಲಿಂಗಿನ ತಳ ಶಿಬಿರ, ಅಂದರೆ ಸುಮಾರು 100 ಕಿಲೋಮೀಟರ್ನಷ್ಟು ಸಮೀಪಕ್ಕೆ ಬಂದು ವಿಶ್ವಖ್ಯಾತ ಗಿರಿನಗರ ಡಾರ್ಜಿಲಿಂಗ್ ನೋಡದೆ ಮರಳುವುದುಂಟೆ? ತಿಂಗಳ ಕಾಲ ಮನೆಯಿಂದ ದೂರವಿದ್ದ ನಾವು ಹೆಚ್ಚೆಂದರೆ 1 ದಿನ ವಿಳಂಬವಾದರೆ ಊರಲ್ಲಿ ಯಾರೂ ಆತಂಕಿಸಲಾರರು. ಆದರೆ ಅಷ್ಟು ದೂರ ಹೋಗಿಯೂ ಡಾರ್ಜಿಲಿಂಗ್ ನೋಡಲಿಲ್ಲವೇ ಎಂದು ಯಾರಾದರೂ ಕೇಳಿದರೆ? ರೈಲುಗಳಲ್ಲಿ ಟಿಕೆಟ್ ಒಂದೇ ಆದರೂ ನಡುವೆ ಬ್ರೇಕ್ ಜರ್ನಿ ಎಂಬ ವಿಶೇಷ ಅನುಮತಿಯ ವ್ಯವಸ್ಥೆ ಇತ್ತು. ಅದರಿಂದ ನಾವು ಯಾವುದೇ ಹೆಚ್ಚುವರಿ ಹಣ ಖರ್ಚು ಮಾಡದೆ ಬಯಸಿದಲ್ಲಿ 1-2 ದಿನ ನಿಂತು ಇನ್ನೊಂದು ರೈಲಿನಲ್ಲಿ ಪ್ರಯಾಣ ಮುಂದುವರಿಸಬಹುದಿತ್ತು. NCC ನಮಗೆ ಕೊಟ್ಟ ವ್ಯವಸ್ಥೆಯಂತೆ ನಾವು 3ನೇ ದರ್ಜೆ ಪ್ರಯಾಣಿಕರು. ಆ ಕಾಲದಲ್ಲಿ ರೈಲಿನಲ್ಲಿ 3rd ಕ್ಲಾಸ್ ಇತ್ತು. ಲೆಕ್ಕಕ್ಕೆ ನಮ್ಮದು ಸ್ಥಳ ಕಾಯ್ದಿರಿಸಿದ ಟಿಕೆಟೇ, ಆದರೆ ಎಂದೂ ಅದನ್ನು ದಕ್ಕಿಸಿಕೊಳ್ಳಲಾಗದಂಥ ಅವ್ಯವಸ್ಥೆ ಆ ವಲಯದ ರೈಲುಗಳಲ್ಲಿತ್ತು. ಹಾಗಾಗಿ ದಿನ ಮುಂದೂಡಿದ್ದಕ್ಕೆ ಮತ್ತೆ ಸೀಟು ಸಿಕ್ಕಿದೆ ಎಂಬ ಆತಂಕಕ್ಕೂ ಅವಕಾಶವಿರಲಿಲ್ಲ. ನಿಜವಾದ ಸಮಸ್ಯೆ ಇದ್ದದ್ದು ನಮ್ಮ, ಅಂದರೆ 13 ಕರ್ನಾಟಕ ಕ್ಯಾಡೆಟ್ಸ್ಗಳ ಉಸ್ತುವಾರಿ ಅಧಿಕಾರಿ ಉದಯ್ ಸಿಂಗ್. ಉದಯ್ ಸಿಂಗ್ ನಿವೃತ್ತಿಯ ಅಂಚಿನ ಮಹಾ ಸೋಮಾರಿ. ನಾವು ಹೆಚ್ಚಿನ ಸಾಹಸ ಕೇಳಿದ್ದು ಏನಾದರೂ ಆದರೆ ತನ್ನ ಪಿಂಚಣಿಗೆ ತೊಂದರೆ ಆದೀತು ಎನ್ನುವುದು ಅವರ ಭಯ. ಮೊದಲಿನಿಂದಲೂ ಅವರೆದುರು ಬಂಡಾಯಗಾರನಾಗಿ ನಿಲ್ಲುತ್ತಲೇ ಬಂದಿದ್ದ ನನ್ನ ತಲೆಗೆ ಅನುಮತಿ ಗಿಟ್ಟಿಸುವ ಜವಾಬ್ದಾರಿ ಬಂತು. ಗಿರೀಶ್ ಪಾಲಡ್ಕ. ಆ ಉಪನ್ಯಾಸಕರೇನೋ ನಮ್ಮ ಯೋಜನೆಗೆ ಬೆಂಬಲ ವ್ಯಕ್ತಪಡಿಸಿದರು. ಆಗ ಪಶ್ಚಿಮ ಬಂಗಾಳದ ವಿಧಾನಸಭೆಗೆ ಚುನಾವಣೆ ನಡೆಯುತ್ತಿತ್ತು. ಹಾಗಾಗಿ ಕಾನೂನು ಮತ್ತು ಸುವ್ಯವಸ್ಥೆಯ ಆದೇಶ ಬಿಗಿಯಾಗಿದ್ದು ಗೂರ್ಖಾಲ್ಯಾಂಡ್ ಚಳವಳಿ ಕೂಡ ನಿಯಂತ್ರಿತವಾಗಿತ್ತು. ಹಾಗಾಗಿ ಅವರು ನಮ್ಮ ಜೊತೆಗೆ ಬಂದು ಪ್ರಿನ್ಸಿಪಾಲರಿಗೂ ಅದನ್ನೇ ಮನವರಿಕೆ ಮಾಡಿದರು. ಅರ್ಥ ಮಾಡಿಕೊಂಡ ಪ್ರಿನ್ಸಿಪಾಲರು ಗಂಭೀರವಾಗಿ ನೋಡಿದರು. ನೋಡ್ರಪ್ಪ, ನಾನು ನಿಮಗೆ ಅನುಮತಿ ನೀಡುವಂತಿಲ್ಲ. ನಿಮ್ಮ ಸ್ವಂತ ಜವಾಬ್ದಾರಿಯ ಮೇಲೆ ಹೋಗ್ತಾ ಇದ್ದೀರಾ. ಅನಾಹುತ ಅಪಚಾರಗಳಾಗದಂತೆ ನೋಡಿಕೊಳ್ಳಿ. ರವಿವಾರ ರಾತ್ರಿಯ ಮೊದಲು ನೀವು ಇಲ್ಲಿರ್ತೀರಾ. ನೀವು ಹೋಗುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ ಅಷ್ಟೇ. ಶುಭ ಪ್ರಯಾಣ. ನಮಗಷ್ಟೇ ಸಾಕಾಗಿತ್ತು. ಅಶೋಕವರ್ಧನ. ಮುಂದಿನ ನಿಲ್ದಾಣದಲ್ಲೇ ಉದಯ್ ಸಿಂಗ್ ಇದ್ದ ಪ್ರಥಮ ದರ್ಜೆ ಬೋಗಿಗೆ ನಾನು ದಾಳಿ ಮಾಡಿದೆ. ನಿರೀಕ್ಷೆಯಂತೆ ಅವರು ಅನುಮತಿಸಲಿಲ್ಲ. ಡಾರ್ಜಿಲಿಂಗಿಗೆ ಹೋಗುವ ಜೀಪುಗಳು ಭಾರಿ ಅಪಾಯಕಾರಿಗಳು. ಅಲ್ಲಿ ಅಪಘಾತ ಏನಾದರೂ ಆಗಿಬಿಟ್ಟರೆ ನಿಮಗಿಂತ ಮುಖ್ಯವಾಗಿ ನನ್ನ ನಿವೃತ್ತಿ ಸಮಯಕ್ಕೆ ಭಾರಿ ಸಮಸ್ಯೆಯಲ್ಲಿ ನಾನು ಬೀಳುತ್ತೇನೆ ಎಂದು ಕರುಣಾಜನಕವಾಗಿ ಹೇಳಿದರು. ಇಷ್ಟು ಹತ್ತಿರದಲ್ಲಿರುವ ಅವಕಾಶ ತಪ್ಪಿಸಿಕೊಂಡು ಊರು ಸೇರಲು ನಾವೂ ಸಿದ್ಧರಿಲ್ಲ. ನೀವು ಒಪ್ಪದಿದ್ದರೂ ನಾವು ಜಲಪೈಗೂರಿಯಲ್ಲಿ ಇಳಿದು ಹೋಗುವವರೇ ಎಂದು ನಾನು ಬಂಡಾಯದ ಧ್ವನಿ ತೆಗೆಯಬೇಕಾಯಿತು. ಮುದುಕ ಬೆದರಿಕೆಯೊಡ್ಡಿದ. ಮೈಸೂರಿಗೆ ಹೋದದ್ದೇ ಬೆಟಾಲಿಯನ್ ಕಮಾಂಡರಿಗೆ ದೂರು ಕೊಟ್ಟು ನಿನ್ನ ಮೇಲಿನ ಶಿಸ್ತು ಕ್ರಮ ಕೈಗೊಳ್ಳುತ್ತೇನೆ. ನಾನು ಅಷ್ಟೇ ಖಡಕ್ಕಾಗಿ ಹೇಳಿದೆ. ಹೆಚ್ಚೆಂದರೆ ನೀವು ನನ್ನನ್ನು NCCಯಿಂದ ತೆಗೆದುಹಾಕಬಹುದು. ತಲೆ ತೆಗೆಸಲು ನಾನು ಸೈನ್ಯದಲ್ಲಿಲ್ಲ. ಇದು ನಾಗರಿಕ ಪ್ರಪಂಚ. ಉದಯ್ ಸಿಂಗ್ ತಗ್ಗಿ ರಾಜಿ ಮಾತಿಗೆ ಬಂದರು. 13 ಮಂದಿ ತಮ್ಮದೇ ಜವಾಬ್ದಾರಿಯಲ್ಲಿ ಹೋಗುತ್ತಿರುವುದಾಗಿಯೂ ಏನಾದರೂ ಆಕಸ್ಮಿಕಗಳು ಘಟಿಸಿದರೆ ಸುಬೇದಾರ್ ಉದಯ್ ಸಿಂಗ್ ಜವಾಬ್ದಾರರಲ್ಲವೆಂದು ಬರೆದುಕೊಟ್ಟೆವು. ಜಲಪೈಗುರಿ ಬಂದಾಗ ಎಂದಿನಂತೆ ನಮ್ಮ ಗಂಟು ಮೂಟೆಗಳೊಡನೆ ಉದಯ್ ಸಿಂಗರ ಸಾಮಾನಿನ ಹೊರೆಯನ್ನು ನಾವೇ ಇಳಿಸಿದೆವು. ಉದ್ದಕ್ಕೂ ಅವರ ಕೂಲಿ ಕೆಲಸ, ಅವರ ಪ್ರಥಮ ದರ್ಜೆ ಬೋಗಿ ಸೀಟು ಹುಡುಕಿ ಕೂರಿಸಿ ಬರುವ ಬಿಟ್ಟಿ ಚಾಕರಿ ನಾವೇ ಮಾಡುತ್ತಿದ್ದೆವು. ಹಾಗೆ ಇಲ್ಲೂ ಮಾಡಿದೆವು. ಅವರನ್ನು ನಿಲ್ದಾಣದಲ್ಲೇ ಇದ್ದ ಸೈನಿಕ ವಿರಾಮಧಾಮಕ್ಕೆ ಮುಟ್ಟಿಸಿ ನಮ್ಮ ಚೀಲಗಳನ್ನು ಅವರ ಸುಪರ್ದಿಗೆ ಒಪ್ಪಿಸಿದೆವು. ಕೊನೆಯದಾಗಿ ನಮ್ಮ ಟಿಕೆಟ್ಗಳನ್ನು ನಿಲ್ದಾಣದಲ್ಲಿ ಮರುದಿನದ ರೈಲಿಗೆ ಬರೆಯಿಸಿ ಹೊರಬಿದ್ದೆವು. ಗಿರೀಶ್ ಪಾಲಡ್ಕ. ನಮ್ಮ ಕೋಲ್ಕತ್ತಾ ಸಹೋದ್ಯೋಗಿ ದೀಪಕ್ ಸರ್ಕಾರ್ ದಾರಿಯ ಮಾಹಿತಿ ಇತ್ತರು. ಕೋಲ್ಕತ್ತಾದಿಂದ ಸಿಲಿಗುರಿ ಅಂದರೆ ರೈಲ್ವೆ ನಿಲ್ದಾಣ, ನ್ಯೂ ಜಲಪಾಯಿಗುರಿ ವಿಮಾನ ನಿಲ್ದಾಣ ಬಾಗ್ಡೋಗರ, ಅಲ್ಲಿಂದ ನೇರ ಡಾರ್ಜಿಲಿಂಗಿಗೆ ಟ್ಯಾಕ್ಸಿಯಲ್ಲಿ. ಸಿಲಿಗುರಿಗೆ ಹೋಗುವ ರೈಲು ಬಸ್ಸು ಟಿಕೆಟ್ ಲಭ್ಯವಿರಲಿಲ್ಲ. ದೀಪಕ್ ಸರ್ಕಾರ್ನ ಮಿತ್ರನೋರ್ವ ಬಾಡಿಗೆಗೆ ಟಾಟಾ ಸುಮೋ ಇಟ್ಟುಕೊಂಡಿದ್ದ, ಅದನ್ನೇ ಗೊತ್ತುಪಡಿಸಿದ್ದಾಯಿತು. ಬುಧವಾರ ಸಂಜೆಗೆ ಹೊರಟೇ ಬಿಟ್ಟೆವು ಸಿಲಿಗುರಿಯತ್ತ. ನಜೀರ್ನನ್ನು ಹೊರತುಪಡಿಸಿ ನಮ್ಮ ಮಲಯಾಳಿ ಮಿತ್ರರೆಲ್ಲ ಸ್ವಲ್ಪ ಮದ್ಯಾವಂತ ಜನ. ಹೊರಗಡೆ ಹೋದಾಗ ಮದ್ದು ಸೇವನೆಯಾಗದಿದ್ದರೆ ಪ್ರವಾಸವೇ ಬೋರಿಂಗು ವ್ಯರ್ಥ ಎಂದೆಲ್ಲ ಬೇಸರಿಸುವ ಮಂದಿ. ನಾನು ಅತಿ ಸುಭಗನೇನು ಅಲ್ಲದಿದ್ದರೂ ಈ ವಿಷಯದಲ್ಲಿ ಹಿಂದಿನ ಅನುಭವಗಳು ನನಗೆ ಪಾಠ ಕಲಿಸಿದ್ದವು. ಹಾಗಾಗಿ ಉಳಿದವರು ಎಚ್ಚರ ತಪ್ಪಿದರೂ ನಾನು ನಜೀರು ಇಬ್ಬರೂ ಮಾತ್ರ ಎಚ್ಚರವಾಗಿರಲೇಬೇಕೆಂದು ಎಲ್ಲರ ಸೌಮ್ಯ ಅಪೇಕ್ಷೆ ಹಾಗೂ ಅಪ್ಪಣೆಯೂ ಆಗಿತ್ತು. ಈ ಜವಾಬ್ದಾರಿಯ ಮೇಲೆ ನನಗೆ ಮುಂದೆ ಡ್ರೈವರ್ ಆಸನದ ಪಕ್ಕದ ಸೀಟನ್ನು ನೀಡಲಾಯಿತು. ಸ್ವಲ್ಪ ಸೊಂಟ ನೋವಿನ ಸಮಸ್ಯೆ ಇರುವ ನನಗೆ ಇದರಿಂದ ಅನುಕೂಲವೇ ಆಯಿತು. ದಾರಿ ಮಧ್ಯೆ ನದಿಯಾ ಪಟ್ಟಣದ ಬಳಿ ರಾತ್ರಿ ಊಟವಾಗಿ ಹೊರಟ ನಂತರ ನನಗೆ ಹೆಚ್ಚು ಕಡಿಮೆ 1 ಗಂಟೆ ನಿದ್ರೆ ಸಿಕ್ಕಿರಬಹುದು. ಎಚ್ಚರವಾದದ್ದನ್ನು ಗಮನಿಸಿದ ಡ್ರೈವರ್ ವಿಜಯ್ ಹೇಳಿದ, ಮಾತಾಡಿಕೊಳ್ಳುತ್ತಾ ಹೋಗೋಣವೇ, ಚಾಲಕನಿಗೆ ನಿದ್ರೆ ಬಾರದಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿಯಲ್ಲಿತ್ತು. ಸರಿ ಎಂದೆ ನಾನು. ಇನ್ನೂ 7-8 ಗಂಟೆಯ ದಾರಿ, ಅಷ್ಟು ಹೊತ್ತು ಏನು ಮಾತಾಡಲಿ? ಚಿಂತೆ ಅನವಶ್ಯಕವಾಗಿತ್ತು. ವಿಜಯನ ನೆನಪುಗಳ ಖಜಾನೆ ಬಲು ದೊಡ್ಡದು. ಆತನ ಬಾಡಿಗೆ ಗಾಡಿಯ ಡ್ರೈವಾನುಭವಗಳು ಅಗಾಧವಾಗಿದ್ದವು. ನನಗೆ ಆಗಾಗ ಹೂ ಅನ್ನುತ್ತಾ ಅಲ್ಪ ಸ್ವಲ್ಪ ಒಗ್ಗರಣೆ ಹಾಕುವುದಷ್ಟೇ ಕೆಲಸ. ಸಪಾಟು ನೇರ ರಸ್ತೆಗಳ ಮೇಲೆ ಗಂಟೆಗೆ 120-140 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿದ್ದ ಸುಮೋ. ವಿಜಯ ನನ್ನ ಕಡೆ ನೋಡದೆ ಕೆಲವು ಚಾಲಕರಿಗೆ ಮಾತಾಡುತ್ತಾ ಆಗಾಗ ತಲೆಯನ್ನು ಪಕ್ಕಕ್ಕೆ ತಿರುಗಿಸುವ ಅಭ್ಯಾಸವಿರುತ್ತದಲ್ಲ, ಹಾಗೆ ನನ್ನ ಕಡೆ ನೋಡದೆ ಮಧ್ಯಮ ಧ್ವನಿಯಲ್ಲಿ ಮಾತಾಡುತ್ತಾ ಓಡಿಸುತ್ತಿದ್ದ. ಆ ರಸ್ತೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ 34ರಲ್ಲಿ ಅನೇಕ ಸಲ ಗಾಡಿ ಓಡಿಸಿದ ಅನುಭವಿ ಆತ. ಮಧ್ಯೆ ಬರುವ ಪೇಟೆ ಪಟ್ಟಣಗಳ ಬಗ್ಗೆ ವಿವರಿಸುತ್ತಿದ್ದ. ಮಾಲ್ದಾ ಎನ್ನುವ ಪಟ್ಟಣವನ್ನು ಹಾದು ಹೋಗುವಾಗ ವಿಜಯ್ ಹೇಳಿದ, ಹಗಲು ಹೊತ್ತು ಅದು ಬೆಳಿಗ್ಗೆ ಬಂದಲ್ಲಿ ಇಲ್ಲಿನ ಮಾವಿನ ಹಣ್ಣಿನ ರುಚಿ ನೋಡಬಹುದಿತ್ತು. ಇಲ್ಲಿನ ಮಾವುಗಳು ವಿಶ್ವದಾದ್ಯಂತ ರಫ್ತಾಗುತ್ತವೆ. ಹಾಗೆಯೇ ಮುಂದೆ ಸಿಕ್ಕ ಫಾರೋಕ್ ಅಂದರೆ ಫರಕ್ಕಾ ಅಣೆಕಟ್ಟು, ಅಲ್ಲಿನ ವಿದ್ಯುದಾಗರ ಇತ್ಯಾದಿಗಳ ಬಗ್ಗೆಯೂ ಹೇಳಿದ. ಫಾರೋಕ್ ಅಣೆಕಟ್ಟಿನ ಮೇಲೆ ರಾತ್ರಿ ಹೊತ್ತು ಸಂಚರಿಸುವಾಗ ವಾಹನಗಳು ದೀಪ ಆರಿಸಿ ನಿಧಾನವಾಗಿ ಸಾಗಬೇಕೆನ್ನುವ ನಿಯಮವೂ ಇತ್ತು. ಕತ್ತಲಲ್ಲಿ ಹೋಗಬೇಕೆಂದಿಲ್ಲ, ರಸ್ತೆ ದೀಪಗಳು ಸಾಕಷ್ಟಿವೆ. ಅಶೋಕವರ್ಧನ. ಏಯ್ ಫರಕ್ಕ ಅಣೆಕಟ್ಟು ಸೇತುವೆ. ಹೌದು, ನಾವು ಅಂದು ಅಸ್ಸಾಂ ಮತ್ತು ರೈಲಿನಲ್ಲೇ ಹೋಗುವಾಗ ಇದನ್ನು ವಿಶಿಷ್ಟವಾಗಿ ದಾಟಿದ ನೆನಪಾಗುತ್ತಿದೆ. ಈ ಸೇತುವೆ ಆಗಿನ್ನೂ ಪೂರ್ಣಗೊಂಡಿರಲಿಲ್ಲ ಅಥವಾ ನಾದುರಸ್ತಿಯಲ್ಲಿತ್ತು. ಎಲ್ಲ ರೈಲುಗಳು ನದಿಯಂಚಿನಲ್ಲಿ ಖಾಲಿಯಾಗುತ್ತಿದ್ದವು. ಪ್ರಯಾಣಿಕರು ತಮ್ಮ ಹೊರೆ ಹೊತ್ತುಕೊಂಡು ಅಥವಾ ಅಲ್ಲಿ ಲಭ್ಯರಿದ್ದ ಕೂಲಿಗಳಿಂದ ಹೊರಿಸಿಕೊಂಡು ಅಪೂರ್ಣ ಸೇತುವೆಯ ಮೇಲೆ ಇಲ್ಲಿಂದಲ್ಲಿಗೆ ಅಥವಾ ಅಲ್ಲಿಂದಲ್ಲಿಗೆ ನಡೆಯಬೇಕಾಗುತ್ತಿತ್ತು. ಮತ್ತು ಆಚೆ ಕಾದಿರುತ್ತಿದ್ದ ಖಾಲಿ ರೈಲಿನಲ್ಲಿ ಉಳಿದವರಿಗೆಲ್ಲ ಹಿಂದಿನಂತೆ ಕಾಯ್ದಿರಿಸಿದ ಸ್ಥಾನಗಳು ಸಿಗುತ್ತಿತ್ತು. ಥರ್ಡ್ ಕ್ಲಾಸಿನ ಬಡಪಾಯಿಗಳು ಮಾತ್ರ ಸ್ಥಾನದ ಮೇಲಾಟಕ್ಕೆ ಎರಡನೇ ಮಹಾಯುದ್ಧ ಹೂಡಬೇಕಾಗುತ್ತಿತ್ತು. ಅಲ್ಲೂ ಉದಯ ಸಿಂಗರ ಸಾಮಾನುಗಳಿಗೆ ನಾವು ಉಚಿತ ಕೂಲಿಗಳು. ಸಾಲದಕ್ಕೆ ನಮ್ಮ ಅನಿಶ್ಚಿತ ನೆಲೆಯ ಸಮಸ್ಯೆಯನ್ನು ಗೆಳೆಯರಿಗೆ ಪರಿಹರಿಸಲು ಬಿಟ್ಟು ನಾನು ಉದಯ ಸಿಂಗರಿಗೆ ಪ್ರಥಮ ದರ್ಜೆ ಬೋಗಿ ಸೀಟು ಹುಡುಕಿ ಸ್ಥಾಪಿಸಿಯೂ ಬರಬೇಕಾಯಿತು. ನಿಜ ನಾಯಕತ್ವ, ಲೋಕಾನುಭವ, ಕನಿಷ್ಠ ರೈಲ್ವೆ ಸ್ಥಿತಿಗಳನ್ನು ತಿಳಿಯುವ ಇಂಗ್ಲಿಷ್ ಓದು ಇಲ್ಲದ ಆತನನ್ನು ಕೇವಲ ಅಧಿಕಾರದ ಬಲದಲ್ಲಿ ನಮಗೆ ಉಸ್ತುವಾರಿಯಾಗಿ ಹೇರಿದ NCC ವ್ಯವಸ್ಥೆ ಬಗ್ಗೆ ಯೋಚಿಸಿದರೆ ಇನ್ನೂ ಮೈ ಉರಿಯುತ್ತದೆ. ಗಿರೀಶ್ ಪಾಲಡ್ಕ ಮುಂಜಾನೆ ದಾಟುವ ಗಾಡಿ ಹೊತ್ತಿಗೆ ಇಸ್ಲಾಂಪುರ ಎಂಬಲ್ಲಿ ತಲುಪಿತ್ತು. ಮಾತಿನ ಮಧ್ಯೆಯೂ ವಿಜಯನಿಗೆ ತೂಕಡಿಕೆ ಬರುತ್ತಿದ್ದು ಗಾಡಿ ಲಯ ತಪ್ಪುತ್ತಿದ್ದುದನ್ನು ಗಮನಿಸಿ ನಾವು ಗಾಡಿ ನಿಲ್ಲಿಸಲು ಹೇಳಿದೆವು. ಸ್ವಲ್ಪ ದೂರದವರೆಗೆ ನಮ್ಮಲ್ಲೊಬ್ಬ ಗಾಡಿ ಚಲಾಯಿಸಿ ವಿಜಯನಿಗೆ ಅಲ್ಪ ವಿಶ್ರಾಂತಿ ನೀಡುವುದು ಎಂದಾಯಿತು. ರಾತ್ರಿ ಸಾಕಷ್ಟು ನಿದ್ರಿಸಿದ್ದ ಹರಿ ಚಾಲಕನ ಸೀಟಿನಲ್ಲಿ ಕುಳಿತ. ಸಿಲಿಗುರಿ ಹತ್ತಿರವಾಗುತ್ತಿದ್ದಂತೆ ಎಚ್ಚರಗೊಂಡ ವಿಜಯ ತಾನೇ ಸ್ಟಿಯರಿಂಗ್ ತೆಗೆದುಕೊಂಡ. ಸುಮಾರು 9:30 ಹೊತ್ತಿಗೆ ಗಾಡಿ ಸಿಲಿಗುರಿ ತಲುಪಿತು. ಈ ಗಾಡಿಯನ್ನು ಸಿಲಿಗುರಿಯಲ್ಲಿಯೇ ಬಿಟ್ಟು ಬೇರೆ ಗಾಡಿಯಲ್ಲಿ, ಅದು ಟಾಟಾ ಸುಮೋಗಳೇ ಹೆಚ್ಚು, ಡಾರ್ಜಿಲಿಂಗಿಗೆ ಹೋಗಬೇಕಾಗಿತ್ತು. ಕೋಲ್ಕತ್ತಾದಿಂದ ಬರುವ ಹೆಚ್ಚಿನ ಟ್ಯಾಕ್ಸಿ ಚಾಲಕರೆಲ್ಲ ಡಾರ್ಜಿಲಿಂಗ್ನ ಬೆಟ್ಟ ಹತ್ತಲು ಒಪ್ಪುವುದಿಲ್ಲ. ಸಪೂರ ರಸ್ತೆ, ಅಂಕು ಡೊಂಕು ಇತ್ಯಾದಿ ಕಾರಣ ನೀಡಿದರೂ ಅಲ್ಲಿನ ಕಾಯಂ ಟ್ಯಾಕ್ಸಿ ಮಾಲಕರು ಅಥವಾ ಚಾಲಕರ ಪ್ರತಿರೋಧವೇ ಇದಕ್ಕೆ ನಿಜ ಕಾರಣವೆನ್ನಲಾಗುತ್ತಿದೆ. ಹಾಗೆಂದು ಖಾಸಗಿಯಾಗಿ ಯಾರೂ ಹೋಗುವುದೇ ಇಲ್ಲ ಅಥವಾ ಹೋಗಲೇಬಾರದು ಎಂದೇನಿಲ್ಲ. ಸ್ವಂತ ವಾಹನಗಳನ್ನು ಡಾರ್ಜಿಲಿಂಗ್ನತ್ತ ಚಲಾಯಿಸುವವರು ಸಾಕಷ್ಟಿದ್ದಾರೆ. ನಮಗೆ ಬೆಳಗಿನ ಕರ್ಮಗಳನ್ನು ಮುಗಿಸಬೇಕಿತ್ತು. ಒಂದು ವಸತಿ ಗೃಹದಲ್ಲಿ ಕೋಣೆಯೊಂದನ್ನು ತಾತ್ಕಾಲಿಕವಾಗಿ ಬಾಡಿಗೆಗೆ ಪಡೆದು ಸ್ನಾನ ಶೌಚಗಳನ್ನು ಮುಗಿಸಿದೆವು. ನಮ್ಮ ಜೊತೆಗೆ ಡಾರ್ಜಿಲಿಂಗಿಗೆ ಬರುವ ಆಸೆ ಇಟ್ಟುಕೊಂಡಿದ್ದ ವಿಜಯನಿಗೆ ಇದರಿಂದ ಒಂದು ಲಾಭ ಎಂದರೆ ಮರುದಿನದವರೆಗೆ ಆತನ ಗಾಡಿಯನ್ನು ನಮ್ಮ ವಠಾರದಲ್ಲಿ ನಿಲ್ಲಿಸಲು ಲಾಜ್ನವರು ಅನುಮತಿ ನೀಡಿದ್ದರು. ಭಾರತ ಯಾತ್ರಿ ಕಂಡ ಡಾರ್ಜಿಲಿಂಗ್. ಅಶೋಕವರ್ಧನ ನನ್ನ ಎರಡನೇ ಡಾರ್ಜಿಲಿಂಗ್ ದರ್ಶನವು ತೊಡಗಿದ್ದು ಕೋಲ್ಕತ್ತಾದಿಂದಲೇ. ಅದು 1985 ಉರಿ ಬೇಸಗೆ. ನಮ್ಮ ಲಕ್ಷ್ಯವಾದರೂ ಭಾರತದ ಪ್ರಾಕೃತಿಕ ವೈಶಿಷ್ಟ್ಯಗಳನ್ನು ಸಾಧ್ಯವಾದಷ್ಟು ಪೋಣಿಸುತ್ತಾ ಪ್ರಯಾಣ. ಸಹಜವಾಗಿ ನಾವು ನಾಲ್ವರು, ಅಂದರೆ ನನ್ನ ಬೆನ್ನಿಗೆ ಹೆಂಡತಿ ದೇವಕಿ, ಮತ್ತು ಕಿಶೋರ್ ಕುಮಾರರ ಬೆನ್ನಿಗೆ ವೆಂಕಟರಮಣ ಉಪಾಧ್ಯಾಯ, ನಮ್ಮೆರಡು ಮೋಟಾರ್ ಸೈಕಲ್ಗಳನ್ನು ಮಂಗಳೂರಿನಿಂದ ಜೊತೆಗೆ ರೈಲಿನಲ್ಲಿ ತಂದಿದ್ದೆವು. ಕೋಲ್ಕತ್ತಾದಲ್ಲಿ ಬೈಕ್ ಏರಿದವರು ಪೂರ್ವ ಯೋಜನೆಯಂತೆ 3-4 ದಿನಗಳಲ್ಲಿ ಆ ನಗರದ ಹಾಗೂ ದಾರಿಯ ಕೆಲವು ಮುಖ್ಯ ಸ್ಥಳಗಳನ್ನು ನೋಡುತ್ತಾ ಅಲ್ಲಲ್ಲಿ ಹೋಟೆಲ್ಗಳಲ್ಲಿ ಮೊಕ್ಕಾಂ ಹೂಡುತ್ತಾ ಸಿಲಿಗುರಿ ತಲುಪಿದ್ದೆವು. ಈ ಅಖಿಲ ಭಾರತ ಮೋಟಾರ್ ಸೈಕಲ್ ಯಾನವನ್ನು ಪೂರ್ಣ ರೂಪದಲ್ಲಿ ಬರೆಯುವುದು ನನಗಿನ್ನೂ ಆಗಲೇ ಇಲ್ಲ. ಅದಿರಲಿ, ಊರಿನಿಂದ ಸುಮಾರು 10 ಕಿಲೋಮೀಟರ್ ಹೊರವಲಯದಲ್ಲಿ, ಅಂದರೆ ಡಾರ್ಜಿಲಿಂಗ್ ಪರ್ವತ ಶ್ರೇಣಿಯ ನೇರ ತಪ್ಪಲಿನ ವನಧಾಮವನ್ನೇ ನಾವು ಆಯ್ದುಕೊಂಡಿದ್ದೆವು. ಆ ವಲಯದ ಪ್ರಮುಖ ನದಿಯ ಹೆಸರನ್ನೇ ಹೊತ್ತ ಮಹಾನಂದ ವನಧಾಮ ಇನ್ನೂ ಬಾಲ್ಯಾವಸ್ಥೆಯಲ್ಲಿತ್ತು. ಆದರೆ ಕರ್ನಾಟಕದ ದೂರದಿಂದ ನಾವು ಅದನ್ನೇ ಹುಡುಕಿ ಬಂದಿದ್ದೇವೆಂಬುದು ಅಲ್ಲಿನ ಅಧಿಕಾರಿಗೆ ಭಾರಿ ಹೆಮ್ಮೆಯ ಸಂಗತಿಯಾಯಿತು. ಮತ್ತೆ ಇದ್ದೊಂದು ಅತಿಥಿ ಕೊಠಡಿಯು ಖಾಲಿಯೇ ಇದ್ದುದರಿಂದ ದಿನಕ್ಕೆ ಕೇವಲ 10 ರೂಪಾಯಿಯ ಬಾಡಿಗೆಯಲ್ಲಿ ಒದಗಿಸಿದ್ದರು. ಅದಕ್ಕೆ ಸಾಮಾನ್ಯ ನೀರಿನ ವ್ಯವಸ್ಥೆ ಸಹಿತ ಶೌಚ ವ್ಯವಸ್ಥೆಯು ಇದ್ದುದು ನಮಗೆ ಭಾರೀ ಸೌಕರ್ಯವೇ ಆಗಿತ್ತು. ಬಹುಶಃ ನಾವು ಮಹಾನಂದವನ್ನು ಅಪರಾಹ್ನ ತಲುಪಿರಬೇಕು. ಸಂಜೆ ಅಲ್ಲಿನೊಬ್ಬ ನೌಕರ ನಮ್ಮನ್ನು ವನವೀಕ್ಷಣೆಗೆ ಒಯ್ಯಲು ಮುಂದಾದ. ವನಧಾಮದೊಳಗೆ ಕೆಲವು ಕಿಲೋಮೀಟರ್ ಉದ್ದಕ್ಕೆ ಕಚ್ಚಾ ಮಾರ್ಗವೇನೋ ಇತ್ತು. ಆದರೆ ಇಲಾಖೆಯ ಬಳಿ ಸಾರ್ವಜನಿಕರಿಗೆ ಯಾವುದೇ ವಾಹನ ವ್ಯವಸ್ಥೆ ಇರಲಿಲ್ಲ. ಆದರೆ ಹುಡುಗರ ಬೈಕಿನಲ್ಲಿ ಆತನನ್ನು 3ನೇ ಸಹವಾರನನ್ನಾಗಿ ಹೊತ್ತೊಯ್ದೆವು. ಅಂದು ಮರ ಗಿಡ ಬಳ್ಳಿ ಬಿಟ್ಟು ಕಂಡದ್ದೇನೂ ಇಲ್ಲ. ಇಂದಿನ ಅನುಭವದಲ್ಲಿ ಹೇಳುವುದಿದ್ದರೆ, ಬೈಕ್ ಬಿಟ್ಟು 1-2 ಕಿಲೋಮೀಟರ್ ನಿಶ್ಶಬ್ದವಾಗಿ ನಡೆದಿದ್ದರೂ ನಮಗೆ ಹೆಚ್ಚಿನ ವನ್ಯ ದರ್ಶನವಾಗುತ್ತಿತ್ತು ಖಂಡಿತ. ಗಿರೀಶ್ ಪಾಲಡ್ಕ ಆನಂತರ ಟ್ಯಾಕ್ಸಿ ಸ್ಟ್ಯಾಂಡಿಗೆ ಬಂದಾಗ ಸಜ್ಜನಂತೆ ಕಂಡ ಮಧ್ಯವರ್ತಿಯೋರ್ವ ನಮಗೊಂದು ಟಾಟಾ ಸುಮೋವನ್ನು ಗೊತ್ತು ಮಾಡಿಕೊಟ್ಟ. ಏಕಮುಖ ಪ್ರಯಾಣಕ್ಕೆ ಮಾತ್ರ, ಡಾರ್ಜಿಲಿಂಗ್ನಲ್ಲಿ ಸ್ಥಳೀಯ ಪ್ರವಾಸಕ್ಕೆ ಮತ್ತೆ ಪ್ರತ್ಯೇಕ ವ್ಯವಸ್ಥೆ ಆಗಬೇಕು. ನಿಗದಿಯಾದ ಮೊತ್ತ ಎಲ್ಲ ನೆನಪಿಲ್ಲ. ಆ ಟ್ಯಾಕ್ಸಿಯಲ್ಲಿ 2-3 ಕಿಲೋಮೀಟರ್ ಮುಂದೆ ಸಾಗಿದಾಗ ಹೀಗೆ ಮಾತಾಡುತ್ತಾ ಚಾಲಕ ಹೇಳಿದ, ದರ ನಾವು ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚು ಕಡಿಮೆ 600 ರೂಪಾಯಿಯಷ್ಟು ಹೆಚ್ಚಿತ್ತು. ಇದೇನಿದು ಮೋಸ ಎಂದೆಲ್ಲ ನಾವು ಜೋರು ಧ್ವನಿಯಲ್ಲಿ ಎಗರಾಡಿದಾಗ, ಹಾಗಾದರೆ ವಾಪಸ್ ಹೋಗೋಣ, ಜಗಳ ಮಾಡಿ ತಲೆ ಹಾಳು ಮಾಡಿಕೊಂಡು ಬೆಟ್ಟ ಹತ್ತುವುದು ನನ್ನಿಂದ ಸಾಧ್ಯವಿಲ್ಲ ಎಂದ ಅಷ್ಟೇ ಜೋರು ಧ್ವನಿಯಲ್ಲಿ. ನಾವೇ ತಣ್ಣಗಾಗಬೇಕಾಯಿತು. ನಮಗೆ ಸಹಾಯ ಮಾಡುವ ನೆಪದಲ್ಲಿ ಬರುವ ಕೆಲ ಮಧ್ಯವರ್ತಿ ಮಹಾಶಯರು ಪ್ರಯಾಣಿಕರಿಗೆ ಕಡಿಮೆ ದರ ಹೇಳಿ ಈ ರೀತಿ ಗೊಂದಲಕ್ಕೆ ಸಿಕ್ಕಿಸುತ್ತಾರೆ ಎಂದು ಆನಂತರ ತಿಳಿಯಿತು. ಡ್ರೈವರ್ ತಿಳಿಸಿದ ಮೊತ್ತ ಸರಿಯಾಗಿಯೇ ಇತ್ತು. ಅಶೋಕವರ್ಧನ, ಸದ್ಯ ನನ್ನ ಮೊದಲ ಭೇಟಿಯದ್ದೇ ಮುಂದುವರಿಸುತ್ತೇನೆ. ರೈಲ್ವೆ ನಿಲ್ದಾಣದ ಹೊರಗೆ ಜೀಪುಗಳ ಸಂತೆ ನೆರೆದಿತ್ತು. ಅವರಲ್ಲಿ ಎಲ್ಲ ಒಮ್ಮುಖ ಸಾಗಣೆ ಮಾತುಗಳಷ್ಟೇ ಇತ್ತು. ನಮಗೆ ಮೇಲೆ ಹೋದ ಮೇಲೆ ಉಳಿಯುವುದೆಲ್ಲಿ, ನೋಡುವುದು ಏನನ್ನು, ಅಲ್ಲಿ ಪ್ರತ್ಯೇಕ ವಾಹನ ಸೌಕರ್ಯ ಬೇಕಾದೀತೋ ಇತ್ಯಾದಿ ಪ್ರಶ್ನೆಗಳು ಮೂಡಿರಲೇ ಇಲ್ಲ. ತಲಾ ಇಷ್ಟು ಎಂದೇನೋ ಚೌಕಾಸಿಯಲ್ಲಿ ನಿಶ್ಚಯವಾದಂತೆ ನಾವು ಬಹುಶಃ ಎರಡು ಜೀಪುಗಳಿಗೆ ಹಂಚಿಕೊಂಡು ಹತ್ತಿ ಹೊರಟೇ ಬಿಟ್ಟೆವು. ಬಾಡಿಗೆ ಎಷ್ಟು ಕೊಟ್ಟೆವು, ಜೀಪುಗಳಲ್ಲಿ ಎಷ್ಟು ಜನ ತುಂಬಿದ್ದರು ಎಂದೆಲ್ಲ ವಿವರಗಳು ಈಗ ನೆನಪಿಲ್ಲ. ಗಿರೀಶ್ ಪಾಲಡ್ಕ, ದಾರಿ ಮಧ್ಯೆ ಹೋಟೆಲೊಂದರಲ್ಲಿ ಉಪಹಾರ ಮುಗಿಸಿ ಮತ್ತೆ ಮುಂದುವರಿಯಿತು ಪ್ರಯಾಣ. ಏರು ತಿರುವು ಸಮತಟ್ಟುಗಳಲ್ಲಿ ಮುಂದೆ ಸಾಗುತ್ತಾ ಹೋದಾಗ ಮೊದಲು ಸಿಗುವ ಪೇಟೆ ತುಸಾಂಗ್. ಇಲ್ಲಿಯವರೆಗೆ ಡಾರ್ಜಿಲಿಂಗ್ನ ಆಟಿಕೆ ರೈಲಿನ ಸೌಲಭ್ಯವಿದೆ. ಇಲ್ಲೇನು ಅಂತಹ ಪ್ರವಾಸಿ ಮಹತ್ವದ ಸ್ಥಳವಿಲ್ಲವೆಂದು ಚಾಲಕ ಹೇಳಿದ. ವ್ಯಾಪಾರ ವ್ಯವಹಾರ ಜೋರಾಗಿದ್ದಂತೆ ಕಂಡು ಬಂದ ಇಲ್ಲಿ ನಾವು ಇಳಿಯುವುದಕ್ಕೆ ಹೋಗಲಿಲ್ಲ. ಅಲ್ಲಿಂದ ಸುಮಾರು ಒಂದು ಗಂಟೆಯ ಪ್ರಯಾಣದ ಬಳಿಕ ಸಪೂರ ರಸ್ತೆಗಳ ವಾಹನ ದಟ್ಟಣೆಯಲ್ಲಿ ಸುಧಾರಿಸಿ ನಾವು ತಲುಪಿದ್ದು ಡಾರ್ಜಿಲಿಂಗಿಗೆ. ನಗರಕ್ಕೆ ಪ್ರವೇಶಿಸುತ್ತಿದ್ದಂತೆಯೇ ಓರ್ವ ನೇಪಾಳಿ ನಮ್ಮ ಗಾಡಿಯ ಹಿಂಭಾಗದ ಫುಟ್ಬೋರ್ಡ್ ಮೇಲೆ ಹತ್ತಿ ಜೋತಾಡುತ್ತಾ ನಮ್ಮ ಜೊತೆಗೆ ಕೊನೆ ನಿಲ್ದಾಣದವರೆಗೂ ಬಂದೇ ಬಂದ. ನಾವು ಇಳಿಯುತ್ತಿದ್ದಂತೆ ನಮ್ಮ ಲಗೇಜ್ಗಳನ್ನು ವಿಶೇಷವೇದ್ದೇನೂ ಇರಲಿಲ್ಲ ಹೊರಳು ಸಿದ್ಧನಾದ. ಅಯ್ಯ ಸಾಬ್ ಅಚ್ಚಾ ಲಜ್ ಹೇ ಸಬಿ ಚೀಜ್ ಮಿಲೇಗಾ ಕೌನ್ ಸಾ ಬಜೆಟ್ ಕಾ ಚಾಹಿಯೆ ಆಪ್ಕೋ ನಾವು ನಹಿ ನಹಿ ಎಂದು ನಮ್ಮ ಪಾಡಿಗೆ ನಡೆಯುತ್ತಿದ್ದರೂ ಬೆನ್ನು ಬಿಡುವಂತೆ ಕಾಣಲಿಲ್ಲ. ಯಾವುದೇ ಕಾರಣಕ್ಕೂ ಅಲ್ಲಿನ ಸ್ಥಳೀಯರೊಡನೆ ವಾದ ವಿವಾದ ಜಗಳಕ್ಕೆ ಹೋಗಬೇಡಿ ಹೀಗೆಂದು ಕೋಲ್ಕತ್ತಾದಲ್ಲಿ ಮೊದಲೇ ನಮ್ಮನ್ನು ಎಚ್ಚರಿಸಿದ್ದರು. ನಾವು ನಮ್ಮಷ್ಟಕ್ಕೆ ಅದ್ಯಾವುದೋ ಒಂದು ಲಾಜ್ನತ್ತ ತಿರುಗಿದೆವು. ಅಲ್ಲಿಗೂ ಬಂದ ಅಸಾಮಿ ಕೊನೆಗೆ ನಮ್ಮ ಮೇಲೆ ತಿರಸ್ಕಾರ ಬಂದಿತೋ ಏನೋ ತಿರುಗಿ ಹೊರಟು ಹೋದ. ನಮಗೆ ಒಂದು ದಿನಕ್ಕಷ್ಟೇ ಉಳಿದುಕೊಳ್ಳಲಿದ್ದುದರಿಂದ ಅಂತಹ ದುಬಾರಿ ಹೋಟೆಲ್ನ ಅಗತ್ಯ ಕಾಣಲಿಲ್ಲ. ಸಾಮಾನ್ಯ ಲಾಜ್ ಒಂದರಲ್ಲಿ ನಮ್ಮ ಲಗ್ಗೇಜ್ಗಳನ್ನಿಟ್ಟು ಹೊರಬಿದ್ದೆವು. ವಾತಾವರಣ ಸ್ವಲ್ಪ ತಂಪೆನ್ನಿಸಿತು. ಡಾರ್ಜಿಲಿಂಗಿನ ಬಹುತೇಕ ಅಂಗಡಿಗಳ ಬೋರ್ಡ್ಗಳಲ್ಲಿ ಗೋರ್ಖಾಲ್ಯಾಂಡ್ ಎಂದು ಬರೆಯಲಾಗಿತ್ತು ಅಥವಾ ಪೇಪರ್ನಲ್ಲಿ ಬರೆದು ಅಂಟಿಸಲಾಗಿತ್ತು. ಪ್ರತಿಭಟನೆಯೋ ಅಥವಾ ದೂರದ ಭರವಸೆಯೋ ತಿಳಿಯಲಿಲ್ಲ. ಡಾರ್ಜಿಲಿಂಗ್ನಲ್ಲಿ ಸ್ಥಳೀಯ ಪ್ರವಾಸ ಆರಂಭವಾಗುವುದು ಮುಂಜಾನೆ 4 ಗಂಟೆಗೆ. ಈಗ ಪೇಟೆ ಸುತ್ತಾಡಬೇಕಿತ್ತು ಅಷ್ಟೇ. ಮಾಡಿದ್ದು ಅದನ್ನೇ, ತಿರುಗಾಟ ಒಂದಷ್ಟು ಖರೀದಿ. ಮರುದಿನದ ಪ್ರವಾಸಕ್ಕೆ ಒಂದು ಟ್ಯಾಕ್ಸಿ ಬೇಕಾಗಿತ್ತಲ್ಲ. ಅಲ್ಲೇ ಡಾರ್ಜಿಲಿಂಗ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಎನ್ನುವ ಬೋರ್ಡ್ ನೋಡಿ ಒಳಹೊಕ್ಕೆವು. ಅದರ ಮಾಲೀಕರ ಹೆಸರು ಮರೆತು ಹೋಗಿದೆ. ನಮ್ಮನ್ನು ಕುಳ್ಳಿರಿಸಿ ವಿಚಾರಿಸಿದರು. ನಾನು ಮ್ಯಾಂಗಲೋರ್ ಅಂದ ತಕ್ಷಣ ಬ್ಯಾಂಗ್ಲೋರ್ ಓರ್ ಮ್ಯಾಂಗ್ಲೋರ್ ಎನ್ನುವ ಆಸಕ್ತಿಯಿಂದ ಮತ್ತೆ ಪ್ರಶ್ನಿಸಿದರು. ಮತ್ತೆ ತಿಳಿಯಿತು ಅವರು ಮಂಗಳೂರಿಗೆ 3-4 ಸಲ ಬಂದು ಹೋಗಿದ್ದರು. ಅವರ ಮಗ ಮಣಿಪಾಲದಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದ. ನಿಮ್ಮ ಕಡೆಯವರೆಲ್ಲ ಒಳ್ಳೆಯ ಜೆಂಟಲ್ಮ್ಯಾನ್ಗಳು ಎನ್ನುತ್ತಾ ತನ್ನ ಜೆಂಟಲ್ಮ್ಯಾನ್ ಗಿರಿಯನ್ನು ತೋರ್ಪಡಿಸಿದರು. ಮರುದಿನಕ್ಕೆ ಟ್ಯಾಕ್ಸಿಯ ವ್ಯವಸ್ಥೆಯೂ ಆಯಿತು. ಅಪೇಕ್ಷಿಸದಿದ್ದರೂ ಕೊಂಚ ರಿಯಾಯಿತಿಯೂ ದೊರೆಯಿತು. ಸ್ವಚ್ಛ ಇಂಗ್ಲಿಷ್ನಲ್ಲಿ ಮಾತಾಡುತ್ತಿದ್ದ ಆ ಮಹಾಶಯನ ಮಾತು ಖಡಕ್. ನಿಮ್ಮ ಸಮಯ ಕಾಪಾಡಿಕೊಳ್ಳುವುದು ನಿಮ್ಮ ಕರ್ತವ್ಯ, ತಡವಾಗಿ ಬರಬೇಡಿ. ನಮ್ಮಿಂದೇನಾದರೂ ಲೋಪವಾದಲ್ಲಿ ಮುಲಾಜಿಲ್ಲದೆ ತಿಳಿಸಿ. ಸಮಾಧಾನವಾದರೆ ಮಾತ್ರ ದುಡ್ಡು ಕೊಡಿ. ಸೇವೆಯೂ ಹಾಗೆಯೇ ಇತ್ತೆನ್ನಿ. ಅಶೋಕವರ್ಧನ, ಸಾಲೋ ಸಾಲು ಜೀಪುಗಳು ಭರದಿಂದ ಏರುದಾರಿಯಲ್ಲಿ ಧಾವಿಸಿದ್ದವು. ಸುಮಾರಾಗಿದ್ದ ಡಾಮರ್ ದಾರಿಗೆ ಉದ್ದಕ್ಕೂ ಜತೆಗೊಡುವಂತೆ ಖ್ಯಾತ ನ್ಯಾರೋಗೇಜ್ ರೈಲಿನ ಹಳಿಗಳು ತೋರುತ್ತಿದ್ದವು. ಸ್ತರಗಳು ಮಾತ್ರ ಭಿನ್ನ. ಅದು ಕೆಲವೆಡೆ ನಮಗಿಂತ ಕೆಳಗೂ ಕೆಲವೆಡೆ ಮೇಲೂ ಹರಿದಿತ್ತು. ಎಲ್ಲೋ ಸಣ್ಣ ಏಣಿನ ಹಸಿರಿನ ನಡುವೆ ಮಾಯವಾಗಿ ಮತ್ತೆಲ್ಲೋ ಪ್ರತ್ಯಕ್ಷವಾಗುತ್ತಿತ್ತು. ಸುಮ್ಮನೆ ಬೆಟ್ಟದ ಕಡಿದಂಚಿನವರೆಗೆ ಹೋದಂತೆ ಮಾಡಿ ಬಳುಕಿ ಮರಳುತ್ತಿತ್ತು. ಅಲ್ಲಿ ಮೇಲ್ಸೇತಿನಲ್ಲಿ ಮೆರೆದು ಇಲ್ಲಿ ಅಡಿಸೇತಿನಲ್ಲಿ ನುಸುಳಿದಾಗ ಎಲ್ಲ ಪುಟ್ಟ ಪುಟ್ಟ 4 ಡಬ್ಬಿಗಾಗಿ ಎಂದು ಜಲ್ಲಿ ಹಾಸಿನ ಮೇಲಿನ ಮರದ ತೊಲೆಗಳು ಹಲ್ಲು ಕಿಸಿದು ನಕ್ಕಂತೆ ಕಾಣುತ್ತಿತ್ತು. ಜಲಪೈಗುರಿಯಲ್ಲಿ ಉರಿ ಬೇಸಗೆ ಎಂದೇ ಸಾರುತ್ತಿದ್ದ ಹವಾಮಾನ ಕಾಡು ನುಗ್ಗಿದಂತೆ ತಣಿದಿತ್ತು. ಔನ್ನತ್ಯ ಗಳಿಸಿದಂತೆಲ್ಲ ಬೀಸುಗಾಳಿಯೂ ಸೇರಿ ಬಹಳ ಹಿತಕರವೇ ಆಗಿತ್ತು. ಮಂಜೋ ಮೋಡವೋ ಸುಳಿಯುವ ಎತ್ತರ ಬರುತ್ತಿದ್ದಂತೆ ನಾವು ಹಿಮ ಕಾಣುವ ಸಂಭ್ರಮದಲ್ಲಿದ್ದೆವು. ಅದಿರಲಿ, ಸದ್ಯಕ್ಕೆ ಇದು ನೋಡಿ ಎಂಬಂತೆ ಒಮ್ಮೆಲೆ ಹಿಂಜಿ ದರಳೆಯಂತಿದ್ದ ಮೋಡಗಳೆಲ್ಲ ಅಮಡಿಸಿ ಕಪ್ಪಾಗಿ ಭೋರೆಂದು ಮಳೆಯಾಗಿ ಅಪ್ಪಳಿಸಿತು. ಚಾಲಕ ಬದಿಯ ತಾಳಪತ್ರಿಯ ಪರದೆಗಳನ್ನು ಬಿಗಿಯಾಗಿ ಕಟ್ಟಿದ್ದರೂ ಸಂದಿನಲ್ಲಿ ಸಿಡಿಯುತ್ತಿದ್ದ ಕಿರು ಹನಿಗಳು ಸೂಜಿ ಮೊನೆಯಂತೆ ಕತ್ತಿದಾಗ ತುಸು ಗಾಬರಿಯೇ ಆಯಿತು. ಎರಡೋ ಮೂರೋ ಗಂಟೆಗಳ ಅವಿರತ ಓಟದಲ್ಲಿ ನಾವು ಡಾರ್ಜಿಲಿಂಗಿನ ಪೇಟೆ ತಲುಪುವಾಗ ಮತ್ತೆ ಕಾಣಿಸಿಕೊಂಡ ಸಂಜೆ ಸೂರ್ಯ ನಕ್ಕರೂ ತೇಜೋಹೀನನಾಗಿದ್ದ. ಬಾಗಿಲ ಪರದೆಗಳನ್ನು ಸರಿಸಿ ಆರೆಂಟು ಜನ ಗಿಡಿದು ಕುಳಿತ ಬೆಚ್ಚನೆ ಸ್ಥಾನದಿಂದೆದ್ದು ಹೊರಗೆ ಕಾಲಿಟ್ಟಾಗ ಒಮ್ಮೆಲೇ ರೆಫ್ರಿಜಿರೇಟರ್ನ ಡೀಪ್ ಫ್ರೀಸ್ ವಿಭಾಗ ನಮ್ಮೆದುರು ಆಕಳಿಸಿದಂತಾಯಿತು. ಜಲಪೈಗುರಿಯಲ್ಲಿ ಬಿಸಿಲಿಗೆ ಕರಗಿದಂತೆ ಬೆವರು ಹರಿಸುತ್ತಾ ಹಾಕಿದ್ದ ಬನಿಯನ್ನು ತೆಳು ಶರ್ಟುಗಳು ಒದ್ದೆಯಾಗಿ ಅಂಟುತ್ತಾ ಇದ್ದಾಗ ಶಾಪ ಹಾಕಿದವರು ಈಗ ಒಮ್ಮೆಲೆ ಏನೂ ತೊಡದವರಂತೆ ನಡುಗಿ ಹೋದೆವು. ಎಲ್ಲರದೂ ಒಮ್ಮತದ ಜಪ ಹೋಟೆಲ್ ಗರಂ ಚಾಯ್. ಅವರಿವರು ತೋರಿದಂತೆ ನಾಲ್ಕು ಹೆಜ್ಜೆ ನಡೆದು ಯಾವುದೋ ಮಾಳಿಗೆಯಲ್ಲಿದ್ದ ಕಿಷ್ಕಿಂದೆ ಸೇರಿದೆವು. ಏನಲ್ಲದಿದ್ದರೂ ಅಲ್ಲಿನ ನಾಲ್ಕು ಗೋಡೆಗಳ ಆವರಣವೇ ನಮಗೆ ಸಾಕಾಗಿತ್ತು. ಅದೇನೋ ನಾಯಿ ಕುರುಣೆಯಂತಿದ್ದ ಎರಡು ಎರಡು ತುಂಡು ಕಟ್ಲೆಟ್ ನಾನು ಅದೇ ಮೊದಲು ತಿಂದದ್ದು. ಟೊಮೆಟೊ ಚಟ್ನಿ ಸಹಿತ ಕೊಟ್ಟ. ಅಲ್ಲಿ ನಮ್ಮ ಬಾಯಿ ತುಂಬುವ ಇಡ್ಲಿ ದೋಸೆಗಳಂಥ ತಿನಿಸುಗಳು ಏನೂ ಇರಲಿಲ್ಲ. ಮೇಲೊಂದು ಚಾಯ್, ಅದು ಚಟಾಕ ಲೋಟದಲ್ಲಿ. ಬಿಲ್ಲು ಬಂದಾಗ ಅವನ್ನೇ ಮತ್ತೆ ತರಿಸಿ ತೀಯಿಸುವ ಶ್ರೀಮಂತಿಕೆ ನಮ್ಮದಲ್ಲ ಎಂಬ ಅರಿವೂ ಆಗಿ ಹೊರಬಿದ್ದೆವು. ಜೀಪಿಳಿದಲ್ಲೇ ಹೆಚ್ಚಿನ ಗೆಳೆಯರು ಚದುರಿದ್ದರು. ವೈವಿಧ್ಯಮಯ ಉಣ್ಣೆ ವಸ್ತ್ರ, ಕಳ್ಳ ಮಾರುಕಟ್ಟೆಯ ವಿದೇಶಿ ಮಾಲು, ಡಾರ್ಜಿಲಿಂಗಿನ ವಿಶೇಷ ಬಾಡೂಟ ಎಂದೇನೇನೋ ತಲೆ ತುಂಬಿಕೊಂಡು ಅವರೆಲ್ಲ ಹೋಗಿದ್ದರು. ನಾವೊಂದು ಮೂರು ನಾಲ್ಕು ಪುಳಿಚ್ಚಾರು ಮಾತ್ರ ಜಿಪುಣರಷ್ಟೇ. ಆದ್ದರಿಂದ ಲಂಡನ್ ಅರಮನೆಗೆ ತಲುಪಿದ ಇಲಿಯಂತೆ ಪುಟ್ಟಪಥದಲ್ಲಿ ತುಸು ತಿಣುಕಾಡಿ ವಿಚಾರಣೆ ನಡೆಸಿದೆವು. ಅದು ದೂರ, ಇದಕ್ಕೆ ವೇಳೆ ಇಲ್ಲ, ಇನ್ನೊಂದಕ್ಕೆ ಸಮಯ ಸರಿಯಲ್ಲ ಎಂದೆಲ್ಲ ಸಬೂಬುಗಳ ಸರಣಿಯಲ್ಲಿ ನಮಗುಳಿದೆಂದು ಮರಳುವ ದಾರಿ ಮಾತ್ರ. ಜೀಪಿನ ಚಾಲಕರು ಮೊದಲೇ ಎಚ್ಚರಿಸಿದ್ದರು, ತಡ ಸಂಜೆಯಾಗುತ್ತಿದ್ದಂತೆ ಏರುವ ಚಳಿಯಲ್ಲಿ ಜೀಪ್ ಚಾಲನೆ ಅಸಾಧ್ಯವಾಗುತ್ತದೆ, ಮತ್ತೇನಿದ್ದರೂ ಮರಣೇ ದಿನ ಬೆಳಿಗ್ಗೆಯೇ ವಾಪಸ್. ನಮಗೋ ಅಲ್ಲಿ ಉಳಿಯುವ ಆರ್ಥಿಕ ಬಲ, ಮಾನಸಿಕ ಸಿದ್ಧತೆ, ಎಲ್ಲಕ್ಕೂ ಮುಖ್ಯವಾಗಿ ಏರುತ್ತಿದ್ದ ಚಳಿಯನ್ನು ತಡೆಯುವ ತಾಕತ್ತು ಇಲ್ಲವಾದ್ದರಿಂದ ಕೂಡಲೇ ಸಿಕ್ಕ ಜೀಪ್ ಹಿಡಿದು ಜಲಪೈಗುರಿ ಚಲೋ ಘೋಷಿಸಿ ಹೇಳಿಬಿಟ್ಟೆವು. ಜೀಪಿನವರು ಇಳಿದಾರಿಯಲ್ಲಿ ಕೆಲವು 18 ಕಿಲೋಮೀಟರ್ ಉಳಿಸುವ ಹೆಚ್ಚು ಕಡಿದಾದ ದಾರಿಯನ್ನೇ ಅನುಸರಿಸುತ್ತಾರೆ. ಹಾಗಾಗಿ ಭರ್ರೆಂದು ಏರಿದವರು ಜರ್ರೆಂದು ಇಳಿದಿದ್ದೆವು. ವೆಂಕು ಪಣಂಬೂರಿಗೆ ಹೋದ ಕತೆಗೆ ನಮ್ಮ ಅನುಭವ ಏನೂ ಭಿನ್ನವಲ್ಲ ಎಂದು ಈಗ ನಗೆ ಬರುತ್ತದೆ ನನಗೆ. ನಮ್ಮ ಹಾಗೆ ಉರಿಯುವ ಕೋಲ್ಕತ್ತಾದಿಂದ ಸೆಟೆಯುವ ಗಿರಿಗೆ ಬಂದ ಗಿರೀಶ್ ಬಳಗದ ಕಥನದೊಂದಿಗೆ ಮುಂದಿನ ವಾರ ತೊಡಗೋಣ. ಮುಂದುವರಿಯಲಿದೆ.